ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಜಯಂತ್ ಬ್ಯಾನರ್ಜಿ, ದಿನೇಶ್ ಕುಮಾರ್ ಸಿಂಗ್ ಪ್ರಮಾಣ ವಚನ. ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಬಿಜೆಪಿ ಆಗ್ರಹ. ಆಗಸ್ಟ್ 15 ಬಳಿಕ ರಾಜ್ಯಾದ್ಯಂತ ಹೋರಾಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ. ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ. ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ. ಸಮಯವಾಗಿದೆ 6:51. ಆಕಾಶವಾಣಿ ಬೆಂಗಳೂರು ಕೇಂದ್ರ. ಈಗ ಕೇಳೋಣ ಕಾರ್ಯಕ್ರಮ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ದಿನದ ಕೃಷಿರಂಗದಲ್ಲಿ ರಾಸುಗಳಲ್ಲಿ ಚರ್ಮಗಂಟು ರೋಗ, ಈ ಬಗ್ಗೆ ಡಾ ಚಂದ್ರ ನಾಯಕ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ನಂತರ ಎಂಇ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರು ಹಾಡಿರುವ ಭಜನೆ ಪದಗಳನ್ನು ಕೂಡ ಪ್ರಸಾರ ಮಾಡುತ್ತೇವೆ. ಮೊದಲಿಗೆ ಕೇಳಿ, ರಾಸುಗಳಲ್ಲಿ ಚರ್ಮಗಂಟು ರೋಗ, ಈ ಬಗ್ಗೆ ಡಾಕ್ಟರ್ ಚಂದ್ರ ನಾಯಕ್ ಅವರೊಂದಿಗಿನ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಬಿಎಂ ಚಂದ್ರ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚಂದ್ರ ನಾಯಕ್ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರಗಳು ಸರ್, ರೈತ ಬಾಂಧವರಿಗೆ ನಮಸ್ಕಾರಗಳು. ಡಾಕ್ಟರ್, ಇವತ್ತು ನಮಗೆ ರಾಸುಗಳಲ್ಲಿ ಚರ್ಮಗಂಟು ರೋಗ, ಅದರ ನಿರ್ವಹಣೆ ಮತ್ತು ತಡೆಗಟ್ಟುವ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು, ಇತ್ತೀಚಿನ ದಿನಗಳಲ್ಲಿ ನಾವು ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಒಂದು ಮಹಾಮಾರಿ ಆಗಿ ಇದು ಪರಿಣಮಿಸ್ತಾ ಇದೆ, ಯಥೇಚ್ಛವಾಗಿ ನಷ್ಟವನ್ನು ಕೂಡ ಉಂಟು ಮಾಡ್ತಾ ಇದೆ. ಹಾಗಾದರೆ ಈ ಚರ್ಮಗಂಟು ರೋಗ ಅಂದ್ರೇನು, ಇದರ ವ್ಯಾಪಕತೆ ಯಾವ ಥರ ಇದೆ, ಒಂದೊಂದಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತಾ ಹೋಗಿ. ಸೊ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಚರ್ಮಗಂಟು ರೋಗ ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವೇನು ಕರಿತೀವಿ ಇಂಗ್ಲಿಷ್ನಲ್ಲಿ, ಇದು ಒಂದು ವೈರಾಣುವಿನಿಂದ ಬರ್ತಕ್ಕಂಥ ಒಂದು ಸೋಂಕು ರೋಗ. ಇದು 1920 ಇದು ಆಫ್ರಿಕಾ ಖಂಡದಲ್ಲಿ, ಆಫ್ರಿಕಾ ದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಅಥವಾ ಜಾಗತೀಕರಣ ಅಥವಾ ಈಗ ಪ್ರಪಂಚದ ಯಾವುದೇ ಮೂಲೆಯಿಂದ ಇನ್ನೊಂದು ಮೂಲೆಗೆ 24 ಒಳಗಡೆ ಮನುಷ್ಯ ತಲುಪಿಡ್ಬೋದು. ಸೊ ಈ ಒಂದು ಸುಲಭ ವಿಮಾನಯಾನ ಅಥವಾ ಪ್ರವಾಸೋದ್ಯಮದಿಂದಾಗಿ ಏನಾಗಿದೆ, ಈಗ ಆಫ್ರಿಕಾದಲ್ಲಿ ಇದ್ದಂಥ ಒಂದು ರೋಗ ಮಧ್ಯಪ್ರಾಚ್ಯ ದೇಶಗಳಿಗೆ ಬಂದು ಯುರೋಪ್ ಖಂಡಕ್ಕೆ ಬಂದು ಈಗ ನಮ್ಮ ಏಷ್ಯಾ ಖಂಡದಲ್ಲೆಲ್ಲ ತುಂಬಾ ವ್ಯಾಪಕವಾಗಿ ಹಬ್ಬಿದೆ ಮತ್ತು ಭಾರತ ದೇಶದಲ್ಲೂ ಕೂಡ ಇದು ಒಂದು ಸವಾಲಾಗಿ ಪರಿಣಮಿಸಿ ಇದೊಂದು ಅತಿ ಮುಖ್ಯವಾದ ರೋಗವಾಗಿ ಹೊರಹೊಮ್ಮಿದೆ ಸರ್ ಇದೊಂದು. ಡಾಕ್ಟರ್, ಇವತ್ತು ಈ ಚರ್ಮಗಂಟು ರೋಗಾಣು ಯಾವ್ದರಿಂದ ಬರುತ್ತೆ, ಯಾವ ಪ್ರಾಣಿ ಈ ರೋಗಕ್ಕೆ ತುತ್ತಾಗಬಹುದು? ಚರ್ಮಗಂಟು ರೋಗ ಒಂದು ವೈರಾಣುನಂತಕ್ಕಂತ ಬರ್ತಕ್ಕಂತ ಒಂದು ಸಿಡುಬು ರೋಗ. ಇದು ಕುರಿ ಮತ್ತು ಮೇಕೆಗಳಲ್ಲಿ ಕಾಣ್ತಕ್ಕಂತ ಸಿಡುಬು ರೋಗದ ಒಂದು ಹತ್ತಿರದ ಸಂಬಂಧಿ. ಕುರಿ ಮತ್ತು ಮೇಕೆಗಳಲ್ಲಿ ಮಾತ್ರ? ಇಲ್ಲ, ಈ ಕುರಿ ಮತ್ತು ಮೇಕೆಗಳಲ್ಲಿ ಬರ್ತಕ್ಕಂತ ಸಿಡುಬು ರೋಗ ಇದೆಯಲ್ಲ, ಅದರ ಸಂಬಂಧಿ ಇದು ಸಂಬಂಧಿ. ಆದ್ರೆ ಈ ರೋಗ ಮುಖ್ಯವಾಗಿ ಕಾಣಿಸೋದು ಹಸುಗಳಲ್ಲಿ, ಎಮ್ಮೆಗಳಲ್ಲೂ ಕೂಡ ಕಾಣ್ತೀವಿ, ಜಿರಾಫೆ ಮತ್ತೆ ಒಂಟೆಗಳಲ್ಲೂ ಕೂಡ ನಾವು ಈ ರೋಗನ ನೋಡ್ತೀವಿ. ನಾವು

ಹಾರಿದೋಗಲು ನಾನು ನೀನೆಂಬ ಕತ್ತಲೆ ಹಾರಿದೋಗಲು ಪೂರ್ಣಚಂದ್ರಾನಂದ ಬೆಳಕಿನೊಳಗೆ ಜ್ಞಾನಾಮೃತವು ಸಿಕ್ಕಿತು ಹೃನ್ನಾಳದಿ ಜ್ಞಾನಾಮೃತವು ಸಿಕ್ಕಿತು ಕುಟಿಲವಾಡಾಗಿ ಶಾಂತಿಯು ಮೌನ ಸಹಜ ಸದ್ಗುಣ ಬೆಳಗಿ ಶಾಂತಿಯು ಮೌನ ಸಹಜ ಸದ್ಗುಣ ಬೆಳಗಿ ಇಹ ಭೋಗ ಸಾಮ್ರಾಜ್ಯ ತೃಣ ಗಣವು ಆಗಿ ಇಹ ಭೋಗ ಸಾಮ್ರಾಜ್ಯ ತೃಣಗಣವು ಆಗಿ ಬಹು ಜನ್ಮ ಸುಕೃತದ ಫಲವು ಲಭ್ಯವಾಗಿ ಜ್ಞಾನಾಮೃತವು ಸಿಕ್ಕಿತು ಹೃನ್ನಾಳದಿ ಜ್ಞಾನಾಮೃತವು ಸಿಕ್ಕಿತು ಹೋದಪ್ಪ ಚಿನು ಮಾಯಾತ್ಮನ ಆರಾಣಿ ಮಾಡುತ್ತ ಮೂಲ ಪ್ರಣವ ಮೇಲರಾಣಿ ಮಾಡಿ ಮನದಿ ಸ್ವಹಂ ಭಾವದಿಂದಲಿ ಮಣಿಷಿಹ ಮನದೆ ಸೋಹಂ ಭಾವದಿಂದಲಿ ಮಣಿಷಿಹ ಅನುಭಾವ ಜನಿತ ಚಿನ್ನದ ಚಿತ್ಕಾಳೆ ಎಂಬ ನಾನಾಮೃತವು ಸಿಕ್ಕಿತು ಮಥನಾದೋಳು ಕೂಡಿದ ರಾಕ್ಷಸ ಪಡೆಯಲು ಅಡಗಲಾಗಿ ವರ ಸಿಂಧು ಮಥನಾದೋಳು ಕೂಡಿದ ರಾಕ್ಷಸ ಪಡೆಯಲು ಅಡಗಲಾಗಿ ಪರದೇವತೆಗಳಿಗೆ ದಿವ್ಯಾಮೃತ ಬಂದಂತೆ ಪರದೇವತೆಗಳಿಗೆ ದಿವ್ಯಾಮೃತ ಬಂದಂತೆ ಗುರುಜೀವತ್ವಳಿಯೇ ಚಿದಾಂಬುದೇ ಬಂದ ಜ್ಞಾನಾಮೃತವು ಸಿಕ್ಕಿತು ಸಿದ್ಧಾರಸ ಚಂದಾಮೃತ ಇದು ಬ್ರಹ್ಮ ಬೋಧಾರಸ ಇದು ಭಾವ ರೋಗ ಔಷಧವು ನಿಜವೆನ್ನುತ್ತ ಇದು ಭಾವ ರೋಗ ಔಷಧವು ನಿಜವೆನ್ನುತ್ತ ಮುದದಿ ಸೇವಿ ಪೇವಾರ ಮುಕ್ತಿಯ ನೀ ಬಂತ ಸಾಧಿಪಾರ್ವಾತ ಕರ್ಮ ಭ್ರಷ್ಟಗೆ ದಕ್ಕಾದ ಕರ್ಮದ ಬೀಜ ಜ್ವಾಲಾಗ್ನಿಯು ದಹಿಸುವ ಕರ್ಮದ ಬೀಜ ಜ್ವಾಲಾಗ್ನಿಯು ದಹಿಸುವ ಮರ್ಮಾವರಿತ ಗುರು ರಂಗನ ಕೃಪೆಯಿಂದ ಸಿಕ್ಕಿದ ಸಾಧಿ ಪಾರ್ವತ ಕರ್ಮ ಭ್ರಷ್ಟಗೆ ದಕ್ಕಾದ ಕರ್ಮದ ಬೀಜ ಜ್ವಾಲಾಗ್ನಿಯು ದಹಿಸುವ ಮರ್ಮಾವರಿತ ಗುರು ರಂಗನ ಕೃಪೆಯಿಂದ ಜ್ಞಾನಾಮೃತವು ಜ್ಞಾನಾಮೃತವು ಸಿಕ್ಕಿತು ಬೃನ್ನಾಳದಿ ಜ್ಞಾನಾಮೃತವು ಸಿಕ್ಕಿತು. ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮವೆಂದು ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮವೆಂದು ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮವೆಂದು ಅಳಿವುದೆಲ್ಲ ಜಗವು ತಾನೇ ಉಳು ಬಾರಿ ಬಾರಿ ಭವಕ್ಕೆ ಬರುವ ಬ್ರಹ್ಮವೆಂದು ಇಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಮೋಹಾರಾಗದಲ್ಲಿ ಪ್ರಳಯವಾಗುವ ತನಕ ಬಳಲಿ ಮೋಹಾರಾಗದಲ್ಲಿ ಅಳಿವ ಲಿಂಗ ದೇಹ ನೋಡುವ ಅಳಿವ ಲಿಂಗ ದೇಹ ನೋಡುವ ಅಳಿವ ಲಿಂಗ ದೇಹ ನೋಡುವ ಅಳಿವ ಲಿಂಗ ದೇಹ ನೋಡುವ ಉಳುಮೆ ಬ್ರಹ್ಮ ತಾನೆ ಎಂದು ತಿಳಿಯಬ ಫಲದಿ ಚಾರು ಜ್ಞಾನ ಉದಿಸಾಲಳಿವ ನೂರು ಜನ್ಮ ಸುಕೃತ ಫಲದಿ ಚಾರು ಜ್ಞಾನ ಉದಿಸಾಲಳಿವ ನೂರು ಜನ್ಮ ಸುಕೃತ ಫಲದಿ ಚಾರು ಜ್ಞಾನ ಉದಿಸಾಲಳಿವ ನೂರು ಜನ್ಮ ಸುಕೃತ ಫಲದಿ ಚಾರು ಜ್ಞಾನ ಉದಿಸಾಲಳಿವ ಕಾರಣಾಂಗ ಸಾಕ್ಷಿಯಾದ ಶ್ರೀ ರಂಗಲಿಂಗ ವರದಾ ತತ್ವ ಸಾರ ತಿಳಿಯೇ ಇರಗ ನಿತ್ಯ ಮುಕ್ತ